ಮೇಲೆ ಹಾಕೋಬೇಕು, ಅದಕ್ಕೊಂದು ಪೈಪ್ ಹಾಕ್ಬೇಕು, ಅದಕ್ಕೆ ಉದ್ದದಲ್ಲಿ ಇಟ್ಕೋಬೇಕು. ಅದ್ರ ಬದಲು ನಾವೇನು ಯೂಸ್ ಮಾಡ್ತಾ ಇದ್ವಿ ಅಂದ್ರೆ, ನಮ್ಮಲ್ಲಿ ಡ್ರೋನ್ ಅಂತ ಒಂದು ಟೆಕ್ನಾಲಜಿ ಇದೆ. ಸೊ ಆ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಡಿಕೆ ಮೇಲ್ಗಡೆ ಅರೌಂಡ್ 300 meters ವರೆಗೂ ಆ ಡ್ರೋನ್ನ ಯೂಸ್ ಮಾಡ್ಬೋದು. ಆ ಡ್ರೋನಿಂದ ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ, ಔಷಧಿಗಳನ್ನ ಪ್ರತಿಯೊಂದು ಔಷಧಿಗಳನ್ನ ಡ್ರೋನಿಗೆ ತುಂಬಿ, ಸೊ ಅರೌಂಡ್ ಒಂದು 300 to 400 ಅಡಿಕೆ ಸಸಿಗಳಿಗೆ ಕಂಪ್ಲೀಟ್ ಆಗಿ 1 hour ಒಳಗಡೆ, ಅಂದ್ರೆ 1 hourಕ್ಕಿಂತ ಬಿಲೋ, ಸೊ ಅಷ್ಟೊಳಗಡೆ ಎಲ್ಲಾ ಅಡಿಕೆ ಸಸಿಗಳಿಗೂ ಔಷಧಿ ಸಿಂಪಡಿಸಬಹುದು. ಸೊ ಇದರಿಂದ ಏನಾಗ್ತಿತ್ತು ಅಂದ್ರೆ, ತುಂಬಾ ಅಂದ್ರೆ 15-16 ಆಳು ಜನ ಕೆಲಸ ಮಾಡ್ತಕ್ಕಂಥದ್ದನ್ನ ಸೊ ಒಂದು ಡ್ರೋನ್ ಕೆಲಸ ಮಾಡ್ತಾ ಹೋಗುತ್ತೆ. ಈ ರೀತಿ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ ನ ಅಗ್ರಿಕಲ್ಚರ್ ಅಲ್ಲಿ ಎಲ್ಲೆಲ್ಲಿ ಉಪಯೋಗಿಸಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾನು ಈ ಫೀಲ್ಡ್ ಗೆ ಬಂದೆ. ಸೊ ಇದ್ರ ಮುಖಾಂತರ ನಾನು ಇನ್ನೂ ಆದಷ್ಟು ಆಧುನಿಕತೆಯನ್ನ ಬಳಸಬೇಕು ನಮ್ಮ ಕೃಷಿ ಇಲಾಖೆಯಲ್ಲಿ ಕೃಷಿಗಳಲ್ಲಿ ಅಂತ ನಾನು ಬಹಳ ಇಷ್ಟಪಡ್ತಿದ್ದೀನಿ. ಈಗ ಉದಾಹರಣೆ ಹೆಂಗೆ ಅಂತಂದ್ರೆ, ಒಂದು ಊರಲ್ಲಿ ಯಾವ್ದಾದ್ರು ಭತ್ತ ಎಷ್ಟು ಬೆಳೆಯುತ್ತದೆ, ಎಷ್ಟು ಯಾವ ರೀತಿ ಬೆಳೀತದೆ, ಆ ಬೆಳೆಗೆ ಬಂದಂತ ರೋಗಗಳು ಯಾವ್ಯಾವು, ಆ ರೋಗಗಳಿಗೆ ಜನಗಳಿಗೆ ಆ ರೋಗದಲ್ಲಿರ್ತಕ್ಕಂತ ಐಡೆಂಟಿಫಿಕೇಶನ್ ಮಾಡೋದು ಹೆಂಗೆ, ಸೊ ಅದ್ರ ಮೇಲೆ ನಾನು ರಿಸರ್ಚ್ ವರ್ಕ್ ಕೂಡ ಮಾಡಿದ್ದೀನಿ. ಆ ರಿಸರ್ಚ್ ವರ್ಕ್ಗೆ ಇಮೇಜ್ ಪ್ರೊಸೆಸಿಂಗ್ ಆಫ್ ಪ್ಲಾಂಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಆ ಪ್ಲಾಂಟ್ ಅನಾಲಿಸಿಸ್ ಅಂದ್ರೆ ಏನಂದ್ರೆ, ಒಂದು ಯಾವುದೋ ಒಂದು ಗಿಡಕ್ಕೆ ರೋಗ ಏನಾರು ಬಿತ್ತು ಅಂತಂದ್ರೆ, ನಾವು ಆ ರೋಗನ ಜಸ್ಟ್ ಆ ಫೋಟೋ ಹೊಡೆದ್ಬಿಟ್ರೆ ಸಾಕು, ಆ ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ರೆ ಅದಕ್ಕಿಂತದೇ ರೋಗ, ಇಂಥದೇ ಸಿಂಪಡಿಸಬೇಕು ಔಷಧಿನ ಅಂತ ಹೇಳುತ್ತೆ. ಸೊ ಅದನ್ನು ನಾವು ಆಟೋಮೆಟಿಕಲಿ ಆ ರೈತರುಗಳಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಟೆಕ್ನಾಲಜಿನ ಸೊ ನಾವೀಗ ಫೈಂಡ್ ಔಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲರೂ ರೈತರು ಇರ್ತಾರೆ. ಆ ರೈತರುಗಳಿಗೆ ಪ್ರತಿಯೊಂದು ದಿವಸ ಅದನ್ನ ಯಾವ್ಯಾವ ರೋಗ ಬಂದಿದೆ, ಅದಕ್ಕೆ ಯಾವ್ದಕ್ಕೆ ಯಾವ್ದು ಔಷಧಿ ಹೊಡಿಬೇಕು ಅನ್ನೋದೇ ದೊಡ್ಡ ತಲೆನೋವಾಗಿರುತ್ತೆ. ಸೊ ನಾವು ಮಾಡ್ತಕ್ಕಂಥ ಟೆಕ್ನಾಲಜಿಯಿಂದ ನಾವು ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿಕೊಂಡು ಆ ಡಿಸೈನ್ ಅಲ್ಲಿ ಎಲ್ಲಾ ತರದ ರೋಗಗಳನ್ನು ಆ ಸಾಫ್ಟ್ವೇರ್ ಗೆ ನಾವು ಹಾಕ್ಬಿಟ್ಟು ಫಸ್ಟ್, ನೆಕ್ಸ್ಟ್ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ ಗಳಲ್ಲೂ ಆ ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿದ ಅಪ್ಲೋಡ್ ಮಾಡಿದ ತಕ್ಷಣನೇ ಆ ರೋಗ ಐಡೆಂಟಿಫೈ ಮಾಡಿ, ಸೊ ಅದಕ್ಕೆ ಬೇಕಾದಂತ ಸಿಂಪಡಿಸಬೇಕಾದಂತ ಔಷಧಿಗಳನ್ನ ಸೊ ಆ ವ್ಯಕ್ತಿ ಅಂದ್ರೆ ಆ ಯಾರು ಜಮೀನಿನ ಓನರ್ ಇರ್ತಾರೋ ಅವರಿಗೆ ಆ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಹೋದಾಗ ಅವರು ಆ ವಸ್ತುಗಳನ್ನ ತಗೊಂಡು ಸಿಂಪಡಿಸಿದಾಗ ಆ ರೋಗನ ನಿವಾರಣೆ ಮಾಡಬಹುದು. ಮತ್ತೆ ಏನು ಅಂತಂದ್ರೆ, ಆ ಭತ್ತದ್ದು ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಆ ಪ್ರತಿಯೊಂದು ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ತರ ಬೆಳೀತಾ ಇದೆ, ಯಾವ್ದು ಈ ರೀತಿ ಬೆಳೆದ್ರೆ ಎಷ್ಟು ಎಷ್ಟು ಕೆಜಿ ಬರಬಹುದು ಭತ್ತ ಅನ್ನೋದನ್ನು ಐಡೆಂಟಿಫೈ ಮಾಡಬಹುದು. ಸೊ ಇದಕ್ಕೆ ತುಂಬಾ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ತಾ ಇದೀವಿ. ಇದಕ್ಕೆ ತುಂಬಾ ಹೇಳಬೇಕು ಅಂದ್ರೆ ವಿಟಿಯಲ್ಲೂ ಕೂಡ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಸ್ಪಾನ್ಸರ್ಡ್ ಫಂಡ್ ಪ್ರಾಜೆಕ್ಟ್ಸ್ ಅಂತ ನಮಗೆ ಕೊಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಎಲ್ಲವನ್ನೂ ಉಪಯೋಗಿಸ್ಕೊಂಡು ಆದಷ್ಟು ಕಡಿಮೆ ರೇಟ್ ಅಲ್ಲಿ ಸೊ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಗಳನ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಗೆ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದನ್ನ ನಾವು ಪ್ರಯತ್ನ ಮಾಡ್ತಾ ಇದೀವಿ ಹಾಗೂ ಮಾಡ್ಕೊಂತ ಹೋಗ್ತಾ ಇದೀವಿ. ಸೊ ಮತ್ತೊಂದು ಏನ್ ಹೇಳ್ಬೇಕು ಅಂದ್ರೆ, ಪ್ರತಿದಿನ ಪ್ರತಿಯೊಬ್ಬರ ಮನೆಗಳಲ್ಲೂ ಈಗ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಮೊಬೈಲ್ ಫೋನ್ ಅನ್ನೋದು ಕಾಮನ್ ಆಗಿದೆ. ಮೊಬೈಲ್ ಫೋನ್ ಎಷ್ಟು ಕಾಮನ್ ಆಗಿದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಲಿಂಕ್ ಹೆಂಗ್ ಆಗಿರುತ್ತೋ ಅದೇ ರೀತಿ ಅವರ ಜಮೀನಿನ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಆ ಮೊಬೈಲ್ ಫೋನಿಗೆ ಕನೆಕ್ಟ್ ಆಗಬೇಕು ಅಂತ ಒಂದೊಂದು ಆ ಜಮೀನುಗಳಲ್ಲಿ ಒಂದು ಸಿಸಿ ಕ್ಯಾಮ್ರಾನ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಸೊ ಇದು ಒಂದು ಕಾನ್ಸೆಪ್ಟ್ ಆಫ್ ಮೈ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ಸಿಸಿ ಕ್ಯಾಮ್ರಾ ಹಾಕಿದಾಗ ಆ ಜಮೀನಲ್ಲಿ ಏನ್ ಬೆಳೀತಾ ಹೋಗ್ತಾರೋ, ಸೊ ಅದಕ್ಕೆ ಬೆಳೀತಾ ಇವತ್ತು ಬೆಳಿಗ್ಗೆ ಇವತ್ತು ಬೆಳೀತಾ ಹೋಯ್ತು ಭತ್ತ ಬೆಳೀತಾ ಬಂತು ಅಂದ್ರೆ, ಆ ರೀತಿ ಏನಾದ್ರು ರೋಗ ಐಡೆಂಟಿಫಿಕೇಶನ್ ಆಯ್ತು ಅಥವಾ ರೋಗ ಬಂದಿದೆ ಅಂದ್ರೆ, ಆ ಸಿಸಿ ಕ್ಯಾಮ್ರಾ ಮುಖಾಂತರ ಅದೇ ಐಡೆಂಟಿಫೈ ಮಾಡಿ ಅವರಿಗೆ ಆಟೋಮೆಟಿಕಲಿ ತಲುಪಿಸುತ್ತೆ ನಿಮ್ಮ ಭತ್ತಕ್ಕೆ ಈ ರೀತಿ ರೋಗ ಬಂದಿದೆ, ಆ ರೋಗನ ಯಾವ ರೀತಿ ಸಿಂಪಡಿಸಬೇಕು ಔಷಧಿ ಅನ್ನೋದನ್ನು ಕೂಡ ಸಿಂಪಡಿಸಿ ಹೇಳ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಹೋಗಿ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಭತ್ತಕ್ಕೆ ಒಂದೇ ಕಡೆ ರೋಗ ಬಿದ್ದಿದೆ ಇನ್ನೊಂದ್ ಕಡೆ ರೋಗ ಬಿದ್ದಿದೆ ಅನ್ನೋದನ್ನ ನೋಡಕ್ಕಾಗಲ್ಲ. ಸೊ ಈ ಸ್ಕ್ಯಾನರ್ ಮುಖಾಂತರ ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡಬಹುದು, ಎಲ್ಲಾದ್ನು ಸ್ಕ್ಯಾನ್ ಮಾಡಿ ಅವರ ಮೊಬೈಲ್ಗೆ ಮೆಸೇಜ್ ಹೋಗ್ತಾ ಹೋಗುತ್ತೆ. ಸೊ ಅವ್ರು ಬಂದು ಓ ಇದು ಭತ್ತಕ್ಕೆ ಔಷಧಿ ಹೊಡಿಬೇಕು, ಈ ಪೊಸಿಷನ್ ಇಂದ ಈ ಪೊಸಿಷನ್ ವರೆಗೂ ಬರಬೇಕು ಅನ್ನೋದನ್ನ ಒಂದ್ ಮಾಡ್ತಾ ಹೋಗ್ಬೋದು. ಇದ್ ಬಿಟ್ರೆ ಇನ್ನು ಬೇರೆ ತರ ಕೃಷಿಗಳಲ್ಲೂ ಅಂದ್ರೆ ತುಂಬಾ ಬೇರೆ ಬೇರೆ ಕೃಷಿಗಳಲ್ಲೂ ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಸೊ ಬೇರೆ ಬೇರೆ ತರ ಕೃಷಿಗಳಲ್ಲಿ ಈಗ ಉದಾಹರಣೆ ಟೊಮೆಟೊ ಬೆಳವಣಿಗೆ ಆಗಿರ್ಬೋದು, ಟೊಮೆಟೊದಲ್ಲಿ ಬೆಳೀತಾ ಹೋದಂಗೆಲ್ಲ ಟೊಮೆಟೊ ಒಂದು ಲೆವೆಲ್ ವರೆಗೂ ಚೆನ್ನಾಗಿ ಬೆಳೀತಾ ಇರುತ್ತೆ. ಸೊ ಆಮೇಲೆ ಅದ್ರ ಮೇಲೆ ಯಾವ್ದೋ ಒಂದು ಹುಳ ಬಂದು ಕುತ್ಕೊಳ್ಳುತ್ತೆ ಅಂತಂದ್ರೆ, ಆ ಹುಳನ ಯಾವ್ದು ಹುಳ ಯಾವ್ದು, ಅದಕ್ಕೆ ಐಡೆಂಟಿಫೈ ಮಾಡೋದು ಯಾವ್ದು, ಅದಕ್ಕೆ ಯಾವ ರೋಗ ಬಂದಿದೆ, ಏನ್ ಮಾಡಬೇಕು ಅದನ್ನು ಕೂಡ ಸೊ ಬೇರೆ ಈ ಟೆಕ್ನಾಲಜಿ ಮುಖಾಂತರ ಹೇಳ್ಬೋದು. ಅದ್ ಬಿಟ್ರೆ ಇನ್ನೊಂದು ಟೆಕ್ನಾಲಜಿ ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ಟೆಕ್ನಾಲಜಿ ಅಂತ ಒಂದು ಪ್ರೆಸೆಂಟ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ರನ್ನಿಂಗ್ ಫೀಲ್ಡ್ ಇದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಇರತಕ್ಕಂತ ಏನು ವ್ಯವಸಾಯ ಭೂಮಿಯಲ್ಲಿ ಯಾವ ಯಾವ ಮಟ್ಟದಲ್ಲಿ ಭೂಮಿ ಫಲವತ್ತತೆ ಇದೆ, ಆ ಫಲವತ್ತತೆಗೆ ತಕ್ಕಂತೆ ನೀವು ಯಾವ ಬೆಳೆ ಬೆಳಿಬೇಕು ಅನ್ನೋದು ಕೂಡ ಪ್ರತಿ ಒಂದು ಬೆಳೆಯ ನಂತರ ಅವ್ರು ಯಾರು ವಿಲೇಜ್ ಅಕೌಂಟೆಂಟ್ಸ್ ಇರ್ತಾರೋ ಅಥವಾ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿರ್ತಾರೋ ಅವರು ಅದನ್ನ ಚೆಕ್ ಮಾಡಿ ನಿಮಗೆ ಇಂಥ ಬೆಳೆ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ, ಸೊ ಈ ಫಲವತ್ತತೆ ಇಲ್ಲಿದೆ, ಸೊ ಈ ಫಲವತ್ತತೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಏನೇನು ಕೊಡಬೇಕು ಅನ್ನೋದನ್ನು ಕೂಡ ಪ್ರತಿಯೊಂದು ಮೆಸೇಜ್ ಮಾಡ್ತಾ ಅವ್ರನ್ನ ಎಚ್ಚರಿಸ್ತಾ ಹೋಗ್ತಾ ಇರ್ತಾರೆ. ಈ ಎಲ್ಲಾ ಟೆಕ್ನಾಲಜಿಗಳನ್ನು ಕಲಿಬೇಕು ಅನ್ನೋ ಒಂದೇ ರೀಸನ್ ಗೋಸ್ಕರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅನ್ನೋ ಸಬ್ಜೆಕ್ಟ್ ನ ಚೂಸ್ ಮಾಡಿಕೊಂಡೆ. ಸೊ ಇದನ್ನ ಚೂಸ್ ಮಾಡಿಕೊಂಡು ನಾನು ತುಂಬಾ ಅಗ್ರಿಕಲ್ಚರಲ್ ಫೀಲ್ಡ್ ಗಳಲ್ಲಿ ತುಂಬಾ ತುಂಬಾ ಡೆವಲಪ್ಮೆಂಟ್ ಗಳನ್ನ ಮಾಡೋಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ದೀನಿ. ಸೊ ಇನ್ನೂ ಏನಾದ್ರು ಅಪ್ಲಿಕೇಶನ್ ವೈಸ್ ಇನ್ನು ಏನು ಮಾಡಕ್ಕಾಗುತ್ತೋ ಅದನ್ನ ಮಾಡಕ್ಕ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಬಿಡುವಿನ ಟೈಮಲ್ಲಿ ಎಲ್ಲಾ ಟೈಮಲ್ಲೂ ವ್ಯವಸಾಯಕ್ಕೇನೆ ಮುಡುಪಾಗಿಟ್ಟಿದ್ದೀನಿ. ಮೇನ್ ನನ್ನ ಉದ್ದೇಶ ಬಂದು ವ್ಯವಸಾಯ ಮಾಡಲೇಬೇಕು ಅಂತ ಇರೋದು. ಸೊ ನಾವು ಓದಿರೋದನ್ನ ಅಪ್ಲಿಕೇಶನ್ ಆಗಿ ಅಲ್ಲಿ ಯೂಸ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಇಷ್ಟೆಲ್ಲ ಕೇಳಿದ ಮೇಲೆ ಕೊನೆಯದಾಗ ಒಂದು ಪ್ರಶ್ನೆ, ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಅಂತ ಹೇಳ್ಬೋದು. ಮೊದಲನೇ ಪ್ರಶ್ನೆ, ನೀವು ಜಮೀನಿದೆ ತೋಟ ಇದೆ ಅಂತ ಹೇಳಿದ್ರಿ, ನಿಮ್ಮ ತೋಟದಲ್ಲಿ ಇದನ್ನ ಅಳವಡಿಕೆ ಮಾಡಿಕೊಂಡಿದ್ದೀರಿ, ಮಾಡಿಕೊಂಡಿದ್ರೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಇದು. ಇನ್ನು ಎರಡನೇ ಪ್ರಶ್ನೆ, ಕಾಯಿಲೆಗಳು ರೋಗಗಳು ಸಸ್ಯಗಳಿಗೆ ಈಗ ಯಾವುದು ಸಿದ್ಧ ರೋಗಗಳು ಅಂತ ಯಾವುದಿದೆ ಅಷ್ಟು ಮಾತ್ರ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಆಗುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಕೊರೋನಾ ಬಂತು, ಕೊರೋನಾ ಬಂದಾದ್ಮೇಲೆ ರೂಪಾಂತರಿ ಕೊರೋನಾ ಅಂತಾಯ್ತು. ಹೀಗೆ ಗಿಡಗಳಿಗೆ ಗೊತ್ತಿಲ್ಲದಲೇ ಇರತಕ್ಕಂಥ ರೋಗಗಳು ಬಂದರೆ ಅದು ಹೇಗೆ ಅಸೆಸ್ ಮಾಡುತ್ತೆ ಅನ್ನೋದು. ಈಗ ಸರ್ ಹೇಳಿರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ, ನಾನು ಯೂಸ್ ಮಾಡಿರ್ತಕ್ಕಂಥ ಈ ವ್ಯವಸ್ಥೆ ಅಥವಾ ನಾನು ಓದಿರ್ತಕ್ಕಂಥ ಈ ವಿದ್ಯೆಯನ್ನ ನನ್ನ ಹೊಲದಲ್ಲಿ ಉಪಯೋಗಿಸಿದ್ಯಾ ಅಂತ ಮೊದಲನೇ ಕ್ವಶನ್. ಸೊ ಈ ಕ್ವಶನಿಗೆ ನಾನು ಹೇಳ್ತೀನಿ. ಸೊ ನಾನು ನಮ್ಮ ಸ್ವಂತ ನಮ್ಮ ಮನೆಯಲ್ಲಿ ಅಂದ್ರೆ ಸ್ವಂತ ನಮ್ಮ ಜಮೀನಲ್ಲಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಕೊಳೆ ರೋಗ ಅಂತ ಅಡಿಕೆ ಮರಕ್ಕೆ ಬಂತು. ಸೊ ನಮ್ಮ ತಂದೆಗೆ ವಯಸ್ಸಾಗಿರೋದ್ರಿಂದ ನಾವು ಒಂದು ಐದಾರು ಜನನ ಕರ್ಕೊಂಡು ಹೋಗಿ ಅಡಿಕೆ ಮರ ಹತ್ತಿ ಸೊ ಅದ್ರ ಮೇಲ್ಗಡೆ ನಾವು ಔಷಧಿ ಹೊಡಿಯಕ್ ಆಗ್ತಾ ಇರಲಿಲ್ಲ. ಸೊ ನಾನೊಂದು ವಾರ ಬೇರೆಯವ್ರ ಕಡೆಯಿಂದ ಟ್ರೈ ಮಾಡಿಸಿ ನೋಡಿದೆ, ಬಟ್ ಅವ್ರು ಯಾರು ಔಷಧಿ ಹೊಡಿಯಕ್ ಆಗಲ್ಲ ಅಷ್ಟಕ್ಕಂದ ಹೈಟ್ ಅಲ್ಲಿ ಅಂತಂದ್ರು. ಸೊ ನನಗೆ ನನ್ನ ಟೆಕ್ನಾಲಜಿ ಮೇಲೆ ನಂಬಿಕೆ ಇದ್ದು ಸೊ ನಾನು ಡ್ರೋನ್ ಯೂಸ್ ಮಾಡಿದೆ. ಸೊ ಡ್ರೋನಿನ ಕಾಸ್ಟ್ ಬಂದು ನಾನು ಯೂಸ್ ಮಾಡಿರ್ತಕ್ಕಂಥ ಡ್ರೋನ್ ಕಾಸ್ಟ್ ಬಂದು 1 ಅವರ್ಗೆ 100 ರುಪೀಸ್ ಬೀಳುತ್ತೆ. ಯಾಕೆಂದ್ರೆ ಬ್ಯಾಟ್ರಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು. ಸೊ 100 ರುಪೀಸ್ ಬಿದ್ದಾಗ 1 ಅವರ್ಗೆ. ಸೊ ನಾನೇನ್ ಮಾಡಿದೆ, 3-4 ಅವರ್ಸ್ ನಾನು ಡ್ರೋನ್ ನ ಯೂಸ್ ಮಾಡಿಕೊಂಡು ಅಡಿಕೆ ಮರಕ್ಕೆ ನಾನು ನುಸಿ ರೋಗ ಬೀಳದಂಗೆ ಕೊಳೆ ರೋಗ ಬೀಳದಂಗೆ ಔಷಧಿ ಹೊಡೆದೆ. ಸೊ ಅದು ಅದರಿಂದಾಗಿ ನನ್ನ ಒಂದು 150-200 ಮರ ಉಳ್ಕೊಂಡಿದ್ದಾವೆ. ಒಂದು ಸೊ ಇದನ್ನ ನಾನು ಉಪಯೋಗಿಸ್ಕೊಂಡಿದ್ದೀನಿ, ನನ್ನ ಟೆಕ್ನಾಲಜಿನ ನನ್ನ ಮನೆಗೆ ಅಥವಾ ನಮ್ಮ ಜಮೀನಿಗೆ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಹಾಗೂ ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಒಂದು 15-20 ಎಕರೆ ಜಮೀನುಗಳಿಗೆ ನಾನು ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಗಳನ್ನ ಉಪಯೋಗಿಸಿ ಮಾಡಿದ್ದೀನಿ. ಸರ್ ಕೇಳ್ತಾರ ಎರಡನೇ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಯಾವುದೋ ಒಂದು ಜಮೀನಲ್ಲಿ ಒಂದು ಯಾವುದೋ ಭತ್ತ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಇದೇ ರೋಗ ಅಂತ ಐಡೆಂಟಿಫೈ ಮಾಡಿದಾಗ ಆ ರೋಗದ ಬೇರೆ ಬೇರೆ ವಿಧಾನಗಳನ್ನು ಇದಾವ, ಆ ರೋಗಗಳು ಹೆಂಗಿರ್ತವೆ, ಅದನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂತ. ಸೊ ನಮ್ಮಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಂತ ಒಂದು ಟೆಕ್ನಾಲಜಿ ಇದೆ. ಆ ಇಮೇಜ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂದ್ರೆ ಒಂದು ಫೋಟೋ ತೆಗೆದ್ರೆ ಆ ಫೋಟೋನ ಬೇರೆ ಬೇರೆ ವಿಧಾನವಾಗಿ ನೋಡಿದಾಗ ಆ ಒಂದೊಂದು ವಿಧಾನಗಳಿಗೂ ಒಂದೊಂದು ಪಿಕ್ಸೆಲ್ಸ್ ಅಥವಾ ಒಂದೊಂದು ಇಮೇಜಸ್ಗಳನ್ನ ಹೇಳ್ತಾ ಹೋಗ್ತೀವಿ. ಸೊ ಉದಾಹರಣೆ ಕೊಳೆ ರೋಗ ಅಂತ ಉದಾಹರಣೆ ತಗೊಂಡ್ರೆ, ಕೊಳೆ ರೋಗನ ಬೇರೆ ಬೇರೆ ರೂಪಾಂತರಗಳು ಇರ್ತವೆ. ಒಂದೊಂದು ಕೊಳೆ ರೋಗಗಳು ಒಂದೊಂದರ ಇರ್ತವೆ. ಆ ರೋಗಗಳು ಹೆಂಗಂದ್ರೆ, ಒಂದು ಭೂಮಿಗೆ ಸಂಬಂಧಪಟ್ಟಂತ ರೋಗಗಳಿಗೆ ಒಂದೇ ತರ ಬರ್ತಾ ಇರುತ್ತೆ, ಇನ್ನೊಂದು ಭೂಮಿಗೆ ಸಂಬಂಧಪಟ್ಟಂತ ರೋಗಗಳಿಗೆ ಇನ್ನೊಂದ್ ತರ ಬರ್ತಾ ಇರುತ್ತೆ. ಈ ಎಲ್ಲಾ ಟೆಕ್ನಾಲಜಿಗಳು ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ, ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಐಡೆಂಟಿಫೈ ಮಾಡಿ ಇಷ್ಟೇ ರೋಗಗಳು ಇಂಥ ಭೂಮಿಗೆನೆ ಬರ್ತವೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಹೇಳಿರ್ತಾರೆ. ಸೊ ಆ ಐಡೆಂಟಿಫಿಕೇಶನ್ ಮೇಲೆ ಅವರು ಸಿಕ್ಕಿರ್ತಕ್ಕಂಥ ಡಾಟಾದಿಂದ ನಾವು ಒಂದು ಸಾಫ್ಟ್ವೇರ್ ಡಿಸೈನ್ ಮಾಡಿರ್ತೀವಿ. ಆ ಡಿಸೈನ್ ಅಲ್ಲಿ ಐಡೆಂಟಿಫಿಕೇಶನ್ ಆದ್ರೆ ಸೊ ಇದು ಹೋಗುತ್ತೆ. ಇನ್ ಕೇಸ್ ಆಗ್ಲಿಲ್ಲ ಅಂತಂದ್ರೆ, ಈ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ರೋಗ ಐಡೆಂಟಿಫೈ ಆಗ್ತಾ ಇಲ್ಲ ಅಂತ ನಮಗೆ ಮೆಸೇಜ್ ಬಂತು ಅಂತಂದ್ರೆ, ಆ ರೋಗದ ಗುಣಲಕ್ಷಣಗಳನ್ನ ಫಸ್ಟ್ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಕಳಿಸಿ, ಸೊ ಅಲ್ಲಿಂದ ನಮಗೆ ಹೊಸ ರೋಗ ಇದು ಅಂತ ಐಡೆಂಟಿಫೈ ಆದ ಮೇಲೆ ಸೊ ನಾವು ಅದನ್ನ ಅಪ್ಲೋಡ್ ಮಾಡ್ತೀವಿ. ಪ್ರತಿ ಸ್ಟೇಜ್ ಅಲ್ಲೂ ನಾವು ಪ್ರತಿಯೊಂದನ್ನು ಕೂಡ ಹೊಸದಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಎಲ್ಲಾ ಭೂಮಿಗಳಲ್ಲೂ ಇದು ಕಾಮನ್ ಆಗಿರುತ್ತೆ. ಸೊ ಮತ್ತೊಂದು ಏನ್ ಹೇಳ್ತೀನಿ ಅಂದ್ರೆ, ಈಗ ಉದಾಹರಣೆ ಯಾವ್ದೊಂದು ಭೂಮಿ ಅಂತ ತಗೊಂಡ್ರೆ ಆ ಭೂಮಿಗೆ ಇಂಥದೇ ರೋಗ ಅಂತ ಫಿಕ್ಸ್ ಇರುತ್ತೆ. ಇನ್ ಕೇಸ್ ಅದು ಬಿಟ್ಟು ಅದ್ರ ರೂಪಾಂತರಗಳು ಬಂದ್ರು ಕೂಡ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳನ್ನು ನಾವು ಸಿಂಪಡಿಸಬೇಕು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಕ್ಕೆ ಇದೇ ಹೋಗುತ್ತೆ ಅಂತ ಹೇಳಬೇಕು ಅಂತಂದ್ರೆ, ಆ ಇಮೇಜ್ ಪ್ರೊಸೆಸಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡೇ ಅದನ್ನ ಮಾಡ್ತಾ ಹೋಗ್ತೀವಿ ಸರ್. ಡ್ರೋನ್ ಅಂತ ಹೇಳಿದ್ರಿ, ಇದು ನಿಮಗೆ ಗೊತ್ತು ಗಂಟೆಗೆ ಇಷ್ಟಾಗತ್ತೆ ಅಂತ ಹೇಳಿ. ಒಬ್ಬ ರೈತನಿಗೆ ಏನು ಗೊತ್ತಿರಲ್ಲ, ಜಮೀನ್ ಇರುತ್ತೆ ತೋಟ ಇರುತ್ತೆ ಎಲ್ಲ ಇರುತ್ತೆ, ಅವನು ಅದನ್ನ ಬಾಡಿಗೆ ತಗೋಬೇಕಾ ಅಥವಾ ಅದನ್ನು ಕೊಂಡ್ಕೋಬೇಕಾ? ಎರಡನೇದು, ಈ ಔಷಧಿ ನೀವು ರೂಪಾಂತರಿ ಅಂತ ಹೇಳಿದ್ರಿ, ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಕೇಳ್ತೀರಿ ಇದು ಹೊಸ ತರ ಕಾಯಿಲೆ ಅಂತ ಹೇಳ್ತಾರೆ. ಬಟ್ ಹೊಸ ತರ ಕಾಯಿಲೆಗೆ ಹೊಸ ತರ ಔಷಧಿನೂ ಕಂಡುಹಿಡಿದಿರ್ಬೇಕು. ಡ್ರೋನ್ ಬಂದ್ಬಿಟ್ಟು ಆಕ್ಚುಲಿ ಈಗ ಭಾರತ ಸರ್ಕಾರ ಹಾಗೂ ಮತ್ತೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ವಿಲೇಜ್ ಅಕೌಂಟೆಂಟ್ ಅಂತ ಇರ್ತಾರೆ, ಜೊತೆಗೆ ಅವ್ರಿಗೆ ಒಬ್ರು ಓದಿರ್ತಕ್ಕಂತ ಒಬ್ರು ವಿದ್ಯಾರ್ಥಿ, ಈ ಪ್ರೆಸೆಂಟ್ ವಿದ್ಯಾರ್ಥಿಗಳು, ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಓದಿರ್ಲೇಬೇಕು ಅನ್ನೋ ಇಂಟೆನ್ಷನ್ ಇರಲ್ಲ ಸರ್. ಸೊ ಆಕ್ಚುಲಿ ಏನಂದ್ರೆ ಒಂದು ಡಿಸ್ಟಿಕ್ ಅಲ್ಲಿ ಸೊ ನಂಬರ್ ಆಫ್ ಡ್ರೋನ್ಸ್ ಇನ್ನು ಪ್ರೆಸೆಂಟ್ ಮಾಡಿಲ್ಲ ಸರ್. ಈಗ ನಾನು ನನ್ನ ಸ್ವಂತ ಇಂಟ್ರೆಸ್ಟ್ ಇಂದ ಮಾತ್ರ ಮಾಡಿರೋದು. ಸೊ ಅದು ಬಿಟ್ಟರೆ ಬೇರೆ ಎಲ್ಲಾ ಉದ್ದೇಶಗಳಿಗೂ ಇದನ್ನು ಉಪಯೋಗಿಸಕ್ ಬರಲ್ಲ ಸರ್. ಸೊ ಇದೇನಂದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ ಗೆ ನನ್ನ ಆಸೆ ಇರೋದೇನಂದ್ರೆ ಒಂದು ಊರಿಗೆ ಒಂದು ಡ್ರೋನ್ ಇಟ್ಕೊಂಡ್ರೆ ಸೊ ಆ ಡ್ರೋನ್ ಗೆ ಮ್ಯಾಕ್ಸಿಮಮ್ ಕಾಸ್ಟ್ ಬಂದು 10-20,000 ಆಗುತ್ತೆ ಸರ್. 10-20,000 ಆದಾಗ ಒಬ್ಬ ವ್ಯಕ್ತಿ ಇದ್ರೆ ಸಾಕು ಸರ್, ಒಬ್ಬ ವ್ಯಕ್ತಿಗೆ ದಿನಕ್ಕೆ 100 ರೂಪಾಯಿ ಅಥವಾ ಒಂದು ಗಂಟೆಗೆ 150 ರೂಪಾಯಿ ಅಂತ ಕೊಟ್ಕೊಂಡ್ರೆ ಒಂದು ಓರ್ ಗಂಟೆಯಲ್ಲಿ ಮ್ಯಾಕ್ಸಿಮಮ್ 4-5 ಎಕರೆ ಜಮೀನಿಗೆ ಅವನು ಔಷಧಿ ಸಿಂಪಡಿಸ್ತಾನೆ. ಸೊ 150 ರೂಪಾಯಿ ಒಂದು 4-5 ಎಕರೆಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸರ್. ನಿಮಗೆ ಗೊತ್ತಿರಬಹುದು 1-2 ಎಕರೆಗೆ ಬೆಳಗಿಂದ ಸಂಜೆವರೆಗೂ ಔಷಧಿ ಹೊಡಿಬೇಕಾಗುತ್ತೆ. ಈ ಡ್ರೋನ್ ನ ಒಂದ್ಸಲ ಪರ್ಚೇಸ್ ಮಾಡಿ ಗ್ರಾಮ ಪಂಚಾಯತಿಲಿ ಇಟ್ಕೊಂಡ್ರು ಅಂತಂದ್ರೆ ಆ ಗ್ರಾಮ ಪಂಚಾಯತಿಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ ಅದಕ್ಕೆ ಡ್ರೋನ್ ಹೆಂಗ್ ಮಾಡಬೇಕು ಏನು ಅಂತ. ನಾವು ಯೂಸ್ ಮಾಡ್ತಿದ್ದು ಬೇಸಿಕ್ ಡ್ರೋನ್ಸ್ ಸರ್. ಈಗ ಅಪ್ಲಿಕೇಶನ್ ಡ್ರೋನ್ಸ್ ಅಂತ ತುಂಬಾ ಬಂದಿದಾವೆ, ಅದನ್ನ ಚಾರ್ಜ್ ಮಾಡಬೇಕಾಗಿರೋದು ಅಷ್ಟು ಬಿಟ್ರೆ ಒಂದು ಸಲ ನಾವು 20,000 ರೂಪಾಯಿನ ಗ್ರಾಮ ಪಂಚಾಯತಿಯಿಂದ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದ್ರೆ ಪ್ರತಿ ದಿನನೂ ಅವ್ನು ಒಂದೇ ಕಡೆ ಜಮೀನಿಗೆ ಹೋಗಿ 100 ರೂಪಾಯಿ 150 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಕೊಟ್ಟಿರತಕ್ಕಂಥ ಕೀಟನಾಶಕಗಳನ್ನು ಬಳಸಿದ್ರೆ ಆಟೋಮೆಟಿಕಲಿ 4-5 ಎಕರೆ ಒಟ್ಟಿಗೆ ಬೆಳೀತಾ ಇರುತ್ತೆ. ಸೊ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಯಾರು ಒಬ್ರು 1 ಎಕರೆ ಗದ್ದೆ ಬೆಳೆದಿದ್ದಾರೆ ಅಂದ್ರೆ ಅವರ ಪಕ್ಕದ ಗದ್ದೆಗೂ ಕೂಡ ಅದೇ ಸೋಂಕೆ ಹರಡಿರುತ್ತೆ ಸರ್. ಯಾವುದೇ ಕಾರಣಕ್ಕೂ ಬೇರೆ ಸೋಂಕು ಹರಡಲ್ಲ ಸರ್. ಸೊ ಹಾಗಾಗಿ ನಾವು ಹೇಳೋದೇನು ಅಂತಂದ್ರೆ ಎಲ್ಲಾ ಗದ್ದೆಗಳಿಗೊಂದು 2-3 ಗದ್ದೆಗಳು ಇರ್ತವೆ ಅಂದ್ರೆ ಎಲ್ಲಾ ಗದ್ದೆಗಳಿಗೆ ನಮ್ಮ ಗದ್ದೆಗೆ ಬಂದಿಲ್ಲ ಅವ್ರ ಗದ್ದೆಗೆ ಬಂದಿದೆ ನಾವೇನು ಮಾಡಕ್ಕಲ್ಲ, ನಾವು ಬೇಗ ಔಷಧಿ ಹೊಡ್ಕೊಂಡ್ಬಿಡ್ಬೋದು. ಸೊ ಅದಕ್ಕೆ ತಕ್ಕಂತ ಔಷಧಿಗಳನ್ನ ಆಟೋಮೆಟಿಕಲಿ ನಾವು ಸಿಂಪಡಿಸ್ತಾ ಹೋದ್ರೆ ಆ ಗದ್ದೆಗಳಿಗೆ ಬರಲ್ಲ ಸರ್. ಸೊ ಇದು ಒಂದು ಚೆಕ್ನಾಗಿದೆ ಸರ್. ಹೇಳಿದ್ರು ಅಕಸ್ಮಾತ್ ಹೊಸ್ತಾಗಿ ರೂಪಾಂತರಗೊಂಡಿರತಕ್ಕಂತ ಏನಾದ್ರು ಕಾಯಿಲೆಗಳು ಇದ್ರೆ ಅದನ್ನ ನೀವು ಹೆಂಗ್ ಐಡೆಂಟಿಫೈ ಮಾಡ್ತೀರಾ, ಔಷಧಿಗಳನ್ನ ಹೆಂಗ್ ತಗೊಳ್ತೀರಾ ಅಂತ ಸರ್. ಸರ್, ಈಗ ನಾವು ಹೇಳೋದೇನಂದ್ರೆ ಯಾವ್ದಾರ ಒಂದು ಔಷಧಿಗಳಿಗೆ ಆ ಔಷಧಿಗೆ ಇಂಥದೇ ಕೀಟನಾಶಕಗಳನ್ನ ಬಳಸಿದ್ರೆ ಇದೇ ರೋಗ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್ ಬಹಳ ಹಳೆ ಕಾಲದಾಗ್ಬಿಡುತ್ತೆ ಸರ್. ಈಗ ಅದ್ರ ಜೊತೆಗೆ ಏನ್ ಎಕ್ಸ್ಟ್ರಾ ಏನ್ ರೋಗಗಳು ಇರ್ತಾವೋ ಆ ರೋಗಗಳಿಗೆ ಸಂಬಂಧಪಟ್ಟಂತೆ ಆ ಕೀಟನಾಶಕಗಳನ್ನ ಬಳಸಬೇಕು ಅನ್ನೋದು ಒಂದು ಉದಾಹರಣೆ ಆಗಿದೆ. ಸೊ ಈಗ ನಮ್ಮ ಪ್ರಕಾರ ಹೆಂಗಾಗಿದೆ ಅಂದ್ರೆ ಯಾವ್ದೋ ಒಂದು ಕೀಟನಾಶಕಗಳನ್ನ ಬಳಸ್ತಿದೀವಿ ಅಂದ್ರೆ ಅದು ಕೊಳೆ ರೋಗಕ್ಕೆ ಮಾತ್ರ ಅಂತ ಅಲ್ಲ ಸರ್. ಕೊಳೆ ರೋಗ ಬಿಟ್ಟು ಅದರೊಳಗಡೆ ಹುಳ ಇರ್ಬೋದು, ಬೇರೆ ಬೇರೆ ಎಲಿಮೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಸೇರಿ ಒಂದು ಔಷಧಿ ನಾರ್ಮಲ್ ಆಗಿ ಫಾರ್ಮ್ ಮಾಡಿರ್ತಾರೆ. ಸೊ ಆ ಫಾರ್ಮಿಂಗ್ ಅಪ್ಲೈ ಮಾಡಿದಾಗ್ಲೂ ಕೂಡ ಅದು ಬರಲಿಲ್ಲ ಅಂದ್ರೆ ಸೊ ನಾವು ಅಗ್ರಿಕಲ್ಚರಲ್ ಏನಾಗ್ಬಿಡುತ್ತೆ, ತುಂಬಾ ಕಡೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ರಿಸರ್ಚ್ ನಡೆದು ಪ್ರತಿಯೊಂದಕ್ಕೂ ಕೂಡ ಔಷಧಿಗಳನ್ನ ಫೈಂಡ್ ಔಟ್ ಮಾಡಿಟ್ಟಿದ್ದಾರೆ ಸರ್. ಯಾರು ಕೂಡ ಆ ಲೆವೆಲ್ ಔಷಧಿಗಳನ್ನ ಪರ್ಚೇಸ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ನಮಗೆ ಈ ಭೂಮಿ ಒಳಗಡೆ ಇಂಥದೇ ಕೊಳೆ ರೋಗ ಬರಬಹುದು, ಇಂಥದೇ ರೋಗ ಬರಬಹುದು ಅಂತ ಐಡೆಂಟಿಫಿಕೇಶನ್ ಆಲ್ರೆಡಿ ಇರೋದ್ರಿಂದ ಸೊ ಎಕ್ಸ್ಟ್ರಾ ರೋಗ ಬಂದ್ರೆ ಸೊ ಅದಕ್ಕೆ ಔಷಧಿ ಆಲ್ರೆಡಿ ಇದೆ ಸರ್. ಆಲ್ರೆಡಿ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಗಳಲ್ಲಿ ನನ್ನ ಪ್ರಕಾರ 1,300 ಹಿಡಿದು 2,400 ತನಕ ಔಷಧಿಗಳನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಬಟ್ ನಾವು ಉಪಯೋಗಿಸ್ತಕ್ಕಂಥದ್ದು ಬರೀ 30-40 ಅಷ್ಟೇ ಸರ್. ಇನ್ನು 1,500 ಔಷಧಿಗಳು ಅದಕ್ಕೆ ಸಂಬಂಧಪಟ್ಟಂತ ರೋಗಗಳನ್ನ ಎಲ್ಲೂ ಕೂಡ ಕಂಡಿಲ್ಲ. ಇನ್ ಕೇಸ್ ಬಂದು ಅಂದ್ರೆ ಅದಕ್ಕೆ ಆಲ್ರೆಡಿ ಇದೆ ಸರ್, ಆಲ್ರೆಡಿ ಇದೆ, ಫಿಕ್ಸ್ಡ್ ಆಗಿ ಆಲ್ರೆಡಿ ರಿಸರ್ಚ್ ಮಾಡಿಟ್ಟಿದ್ದಾರೆ. ಸೊ ಇನ್ ಕೇಸ್ ಅದು ಆ ರೀತಿ ಇದೆ ಅಂದಾಗ ಆಟೋಮೆಟಿಕಲಿ ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳನ್ನ ಆಡ್ ಮಾಡ್ತಾರೆ ಅಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಏನ್ ಮಾಡಲ್ಲ. ಈ ಕೊಳೆ ರೋಗಕ್ಕೆ ಇನ್ನೊಂದು ಯಾವ್ದೋ ಎಕ್ಸ್ಟ್ರಾ ಬರಬಹುದು ಅನ್ನೋ ಉದ್ದೇಶದಿಂದ ಅದನ್ನ ಆಡ್ ಮಾಡ್ತಾರೆ ಹೊರತು ಅದನ್ನ ಬಿಟ್ಟು ಬೇರೆದು ಹಾಕಲ್ಲ. ಕೃಷಿ ಪದವೀಧರರಿಗೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಪಾಠಗಳು ಹೇಳ್ಕೊಡುವಂತದನ್ನ ನಾವು ಕಾಣ್ತೇವೆ. ಈ ಟೆಕ್ನಾಲಜಿನ ಬಳಕೆನ ಒಂದು ಸಬ್ಜೆಕ್ಟ್ ಆಗಿ ಯಾಕೆ ಇಡಬಾರ್ದು ಸರ್? ನಿಮ್ಮ ಅಭಿಪ್ರಾಯ ನಾನು ಬಹಳ ಚೆನ್ನಾಗಿ ಒಪ್ಕೊಂತೀನಿ ಸರ್. ಏನಕ್ಕೆ ಅಂತಂದ್ರೆ ಎಲ್ಲಾ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಗಳಲ್ಲೂ ಎಲ್ರಿಗೂ ಗೊತ್ತಿರೋದು ಸ್ವಯಂ ಕೃಷಿ ಆಗಿರ್ಬೋದು, ಅದ್ರ ಬಗ್ಗೆ ಹೆಂಗ್ ಡೆವಲಪ್ಮೆಂಟ್ ಮಾಡ್ತಾರೆ ಅಥವಾ ಏನು ಯಾವ ರೋಗ ಐಡೆಂಟಿಫೈ ಮಾಡ್ತಾರೆ ಏನು ಎತ್ತ ಅಂತ ಮಾತ್ರ ಇರುತ್ತೆ. ಸೊ ನಾನು ಕೂಡ ಅದೇ ಇಂಪ್ಲಿಮೆಂಟ್ ಮಾಡ್ತೀನಿ ಸರ್. ನಾನು ಕೂಡ ಅದನ್ನೇ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಗಳಲ್ಲೂ, ಪ್ರತಿಯೊಬ್ಬ ಅಗ್ರಿಕಲ್ಚರಿಸ್ಟ್ ಗೋ, ಯಾರು BSc ಅಗ್ರಿ ಆಗಿರ್ಬೋದು, MSc ಅಗ್ರಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಎಲೆಕ್ಟ್ರಾನಿಕ್ಸ್ ಓರಿಯೆಂಟೆಡ್ ಆಗಿರತಕ್ಕಂಥ ಅಗ್ರಿಕಲ್ಚರ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿ ಒಂದು ಫಸ್ಟ್ ಇಯರ್ ಇಂದ ಹಿಡಿದು ಅಪ್ ಟು ಅವ್ರು ಓದೋವರೆಗೂ ಕೂಡ ಒಂದು ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾನಿಕ್ಸ್ ಹೆಂಗ್ ಮಾಡಬಹುದು ಅನ್ನೋದನ್ನ ಒಂದು ಸಬ್ಜೆಕ್ಟ್ ಇಡ್ತಾ ಹೋದ್ರೆ ಅವ್ರು ಅದನ್ನ ಜನಗಳಿಗೆ ಹೇಳ್ಬೋದು ಸರ್. ಈಗ ಹಳೇ ಮೆಥಡ್ಸ್ ಅನ್ನೇ ಫಾಲೋ ಮಾಡ್ತಾ ಇದಾರೆ. ಸೊ ಇದನ್ನ ನಾವು ಹೇಳೋದು ತಪ್ಪಾಗುತ್ತೆ ಸರ್. ಯಾಕೆಂದ್ರೆ ಮೇನ್ ಯೂನಿವರ್ಸಿಟಿಗಳಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಸಿಲೆಬಸ್ ಪ್ರತಿ 2-3 ಇಯರ್ಸ್ ಒಂದ್ಸಲ ಚೇಂಜ್ ಆಗ್ತಾ ಇರುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಲಿ ಇದನ್ನ ಆಡ್ ಮಾಡಬಹುದು. ಸೊ ನನ್ನ ಉದ್ದೇಶ ಸರ್, ಆಡ್ ಮಾಡಿದ್ರೆ ಒಳ್ಳೇದು. ಒಳ್ಳೇದು ಅಂತಂದ್ರೆ ಈಗ ಅಗ್ರಿಕಲ್ಚರಿಸ್ಟ್ಗೆ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಗಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತೇ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಅವ್ರ ಹೆಂಗೆ ರೈತರುಗಳಿಗೆ ಈ ಸಮಸ್ಯೆಗಳ ಬಗ್ಗೆ ನೀವು ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ನ ಯೂಸ್ ಮಾಡ್ರಿ ಅಂತ ಹೆಂಗ್ ಹೇಳಕ್ ಸಾಧ್ಯ? ಈಗ ಉದಾಹರಣೆ ನಾನು ಹೇಳ್ತೀನಿ ಸರ್. ಯಾರೋ ಅಗ್ರಿಕಲ್ಚರಲ್ ಇಷ್ಟು MSc ಮಾಡಿ PhD ಮಾಡ್ಕೊಂಡ್ಬಂದಿದ್ದಾರೆ ಅಂದ್ರೆ ಅಡಿಕೆ ಸುಲಿಯೋ ಮಿಷಿನ್ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ ಅಂತಂದ್ರೆ ಅವ್ರ ಹೆಂಗ್ ಇನ್ನೊಬ್ರಿಗೆ ಅಡಿಕೆ ಸುಲಿಯೋ ಮಿಷಿನ್ ತಗೊಳ್ರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಹೇಳೋ ಮೆಥಡ್ ತುಂಬಾ ಚೆನ್ನಾಗಿ ಸೊ ಹೆಂಗೆ ಅಂತಂದ್ರೆ, ಉದಾಹರಣೆ ಯಾರೋ ಒಬ್ಬ ಮಿಡ್ಲಿ ಸ್ಕೂಲ್ ಮಗುಗೆ ಬಾಳೆಹಣ್ಣು ಹೆಂಗ್ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ, ಬೇಳೆ ಹೆಂಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಅವ್ನಿಗೆ ಎಸ್ ಎಲ್ ಸಿ ಪಿ ಯು ಸಿ ಬರೋ ಅಷ್ಟೊತ್ತಿಗೆ ಬೇಳೆ ಅಂದ್ರೇನು, ಭತ್ತ ಅಂದ್ರೇನು, ಅದೆಲ್ಲಿಂದ ಬೆಳೆಯುತ್ತೆ ಹಂಗಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು. ಉದಾಹರಣೆ ಹೈನುಗಾರಿಕೆ ಅಂತ ಹೇಳ್ತೀವಿ, ಹಾಲು ಇರುತ್ತೆ ಅಂತ ಹೇಳ್ತೀವಿ, ಹಾಲಿಲ್ಲಿಂದ ಬರುತ್ತೆ ಅಂತ ಹೈಸ್ಕೂಲ್ ಮಕ್ಕಳುಗಳನ್ನ ಯಾರನ್ನಾದ್ರೂ ಕೇಳಿದ್ರೆ, ಸಿಟಿ ಒಳಗಡೆ ಆಗಿರ್ಬೋದು ಬೇರೆ ಕಡೆ ಕೇಳಿದ್ರೆ, ಆಕಳು ಕೊಡುತ್ತೆ ಹಾಲು ಕೊಡುತ್ತೆ ಅನ್ನೋದು ಅವ್ರಿಗೆ ಐಡಿಯಾನೇ ಇರಲ್ಲ ಸರ್. ನಂದಿನಿ ಹಾಲಿನ ಪ್ಯಾಕೆಟ್ ಒಂದೇ ಗೊತ್ತಿರುತ್ತೆ ಸಿಟಿ ಒಳಗಡೆ ಜನಗಳಿಗೆ. ಸೊ ಇದೇ ರೀತಿ ಹಳ್ಳಿಗಳಿಗೆ ಗೊತ್ತಿರುತ್ತೆ ಸರ್, ಗೊತ್ತಿದ್ರು ಕೂಡ ಹೆಂಗ್ ಬೆಳೀತಾರೆ, ಹಾಲು ಎಷ್ಟು ಎಷ್ಟಿರುತ್ತೆ, ಹೆಂಗ್ ತಗೊಂತಾರೆ, ಹಾಲಿನ ಶುದ್ಧೀಕರಣ ಹೆಂಗ್ ಮಾಡ್ತಾರೆ, ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿಗಳು ಹುಡುಗರುಗಳಿಗೆ ಗೊತ್ತಾಗಬೇಕು. ಅಗ್ರಿಕಲ್ಚರ್ ಒಂದೇ ಅಲ್ಲ ಸರ್, ಸರ್ ಬಿ ಎಸ್ ಸಿ ಅಗ್ರಿಕಲ್ಚರ್, ಎಂ ಎಸ್ ಸಿ ಅಗ್ರಿಕಲ್ಚರ್ ಅಷ್ಟೇ ಅಲ್ಲ ಸರ್ ನಾನು ಹೇಳ್ತಾರೆ, ಸ್ಟಾರ್ಟಿಂಗ್ ಇಂದನೇ ಅಗ್ರಿಕಲ್ಚರ್ ನ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಮಾತ್ರ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ನನ್ನ ಒಪಿನಿಯನ್. ಒಬ್ಬ ಮನುಷ್ಯನಿಗೆ ಇಷ್ಟು ಹೈಟು ಇಷ್ಟು ವೆಯ್ಟು, ಅವನ ಫಿಸಿಕಲ್ ಆಕ್ಟಿವಿಟೀಸ್ ಹೀಗಿದೆ ಅನ್ನೋದನ್ನ ಒಂದು ಕಂಪ್ಯೂಟರ್ ಅಲ್ಲಿ ಲೋಡ್ ಮಾಡಿ ಇಟ್ಬಿಡ್ತೀವಿ ಅಂತ ಇಟ್ಕೊಂಡು, ಇನ್ನೊಂದು ಕಡೆ ಕಾಯಿಲೆ ಲಿಸ್ಟ್ ಇರುತ್ತೆ. ಸೊ ನಾವು ಅದನ್ನು ಅಪ್ಲಿಕೇಶನ್ ಮೆಥಡ್ ಯೂಸ್ ಮಾಡಿ ಅವನಿಗೆ ಇಂಥ ಕಾಯಿಲೆ ಇದೆ ಅಂತ ಹೇಳಿ ಆಪೇ ಹೇಳೋ ಹಾಗೆ ಮಾಡಿ, ಗಿಡಗಳಿಗೆ ಹೇಳೋ ಹಾಗೆ ಮಾಡಿದ್ರೆ ಅದು ಔಷಧಿನೂ ಇಂತಿಂಥದೇ ಕೊಡಬೇಕು ಅಂತ ಅದೇ ಒಂದಿನ ಬರತ್ತಾ ಅಂತ. ಸರ್ ಉದಾಹರಣೆ ಈಗ ಬಹಳ ದೂರದ ಮಾತು ಬೇಡ ಸರ್, ನನ್ನ ಮೊಬೈಲೇ ಇದೆ ಸರ್, ಈಗ ನನ್ನ ಮೊಬೈಲ್ ಅಲ್ಲಿ ಏನಿದೆ ಆಪ್ ಅಂತಂದ್ರೆ ಮೊಬೈಲ್ ಬಂದಿದೆ, ಜೊತೆಗೆ ಈಗ ನಾನೊಂದು ಅಪ್ಲಿಕೇಶನ್ ಮಾಡಿದ್ದೀನಿ ಸರ್, ನನ್ನ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ವಿಸ್ಟ್ ವಾಚಸ್ ಅಂತ ಬಂದಿದೆ ಸರ್, ಈ ವಿಸ್ಟ್ ವಾಚಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ವಾಚಸ್ ಗಳಲ್ಲಿ ಬ್ಲಡ್ ಶುಗರ್, ಬ್ಲಡ್ ಇನ್ ಕಂಟೆಂಟ್ ಮೇಲೆ ಬಿಪಿ ಮತ್ತೆ ಶುಗರ್, ಬಿಪಿ ಶುಗರ್ ಕಂಟೆಂಟ್ ಬಿಪಿ ಕಂಟೆಂಟ್ ಪ್ರೆಸೆಂಟ್ ಯಾವ ವಾಚಲ್ಲೂ ಐಡೆಂಟಿಫೈ ಮಾಡ್ತಾ ಇಲ್ಲ. ಸೊ ಈಗ ಅದನ್ನ ಮಾಡಬೇಕು ಅನ್ನೋ ಟೆಕ್ನಾಲಜಿ ಇದೆ. ಸೊ ಹೆಲ್ತ್ ಗೆ ಸಂಬಂಧಪಟ್ಟಂತ ಎಲ್ಲಾ ಅಂದ್ರೆ ಈಗ ಆಕ್ಸಿಜನ್ ಲೆವೆಲ್ ವೇರಿಯೇಷನ್ ಆದ್ರೆ ಬಾಡಿ ವೇರಿಯೇಷನ್ ಆಗುತ್ತೆ ಸರ್, ಹಂಗೆ ಟೆಂಪರೇಚರ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಈಗ ಏನಾಗುತ್ತೆ ಅಂತಂದ್ರೆ ನನ್ನ ಮೊಬೈಲ್ ಅಲ್ಲಿ ಒಂದು ಆಪ್ಷನ್ ಇದೆ ಸರ್, ನನ್ನ ಕೈಯಲ್ಲಿ ಮೊಬೈಲ್ ನ ಹ್ಯಾಂಡ್ ಮಾಡಿ ಇಟ್ಕೊಂಡ್ರೆ, ಸೊ ಐಫೋನ್ ನಾನು ಯೂಸ್ ಮಾಡ್ತಾ ಇರೋದು, ಮೊಬೈಲ್ ಇಟ್ಕೊಂಡೆ ಅಂತಂದ್ರೆ ನನ್ನ ಕೈಯಿಂದ ಹೀಟ್ ಸೆನ್ಸೇಷನ್ ಶುರುವಾಗಿ, ಸೊ 250 ml ನ ವಾಟರ್ ಕುಡಿಬೇಕು ನೀವು, ಈಗ ಅರ್ಜೆಂಟ್ 250 ml ಕುಡಿದ್ರೆ ಮಾತ್ರ ನಿಮಗೆ ಸೊ ರೆಸಿಸ್ಟೆನ್ಸ್ ಬರುತ್ತೆ ಅನ್ನೋ ಟೆಕ್ನಾಲಜಿ ಆಲ್ರೆಡಿ ಬಂದಿದೆ ಸರ್, ಇದು ಆಲ್ರೆಡಿ ವಾಚ್ ಗಳಲ್ಲಿ ಎಲ್ಲ ಟೆಕ್ನಾಲಜಿ ಇದೆ. ಸೊ ನೀವು ಹೇಳ್ತಾ ಇರೋ ಮೆಥಡ್ ಹೆಂಗಿದೆ ಅಂದ್ರೆ ಇದನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀವಿ ಸರ್, ಇನ್ನೊಂದು 6 ತಿಂಗಳು ತಪ್ಪಿರೋ 1 ವರ್ಷದೊಳಗಡೆ, ಸೊ ನಿಮ್ಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ನಿಮ್ ವಾಚ್ ನಿಮ್ ಬಾಡಿ ಟೆಂಪರೇಚರ್ ಆಟೋಮೆಟಿಕಲಿ ನೀವು ನೋಡಿದ ತಕ್ಷಣ ಒಂದು ಆಕ್ಚುಲಿ ನೋಡಿದ ತಕ್ಷಣ ನಿಮ್ಗೆ ಇಂಥದೇ ರೋಗ ಇದೆ ಅಂತ ಐಡೆಂಟಿಫೈ ಮಾಡಿ ಅದೇ ನಿಮಗೆ ಸ್ಪೆಸಿಫಿಕ್ ಆಗಿ, ಈಗ ಉದಾಹರಣೆ ಜ್ವರ ಇದೆ ಅಂತಂದ್ರೆ ನಿಮ್ ಶುಗರ್ ಲೆವೆಲ್ ಅಥವಾ ನಿಮ್ಮ ಕೈಗೆ ಹಾಕಿರ್ತಕ್ಕಂಥ ವಾಚ್ ಅಲ್ಲಿ ಟೆಂಪರೇಚರ್ ರೈಸ್ ಆಗ್ತಿದೆ, ತುಂಬಾ ದಿವಸದಿಂದ ಟೆಂಪರೇಚರ್ ರೈಸ್ ಆಗ್ತಿದೆ ಅಂದ್ರೆ 3-4 ಡೇಸ್ ಆದ್ಮೇಲೆ ಯು ಹ್ಯಾವ್ ಎ ಫೀವರ್, ಸೊ ಯು ಕ್ಯಾನ್ ಟೇಕ್ ದ ಟ್ಯಾಬ್ಲೆಟ್ ಆರ್ ಯು ಕ್ಯಾನ್ ಗೋ ಟು ದ ಡಾಕ್ಟರ್ ಅಂತ ಆ ವಾಚೇ ಇಂಪ್ಲಿಮೆಂಟ್ ಮಾಡಿ ಹೇಳೋ ಟೆಕ್ನಾಲಜಿ ಆಲ್ರೆಡಿ ಇದೆ ಸರ್. ಅದನ್ನು ನಮ್ಮ ಇಂಡಿಯಾಗೆ ಬರಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿತದೆ, ಆ ರೀತಿ ಬಿಟ್ರೆ ಉಳ್ಕಿದ ಎಲ್ಲಾ ಟೆಕ್ನಾಲಜಿಗಳು ಇದೆ ಸರ್. ಇದುವರೆಗೆ ಕೃಷಿ ಹಾಗೂ ತಂತ್ರಜ್ಞಾನ ಈ ಕುರಿತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಆನವೇರಿಯ ಡಾಕ್ಟರ್ ಮುರುಗೇಂದ್ರಪ್ಪ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಹಾಯ್ ಆಂಟಿ, ಹೇಗಿದ್ದೀರಾ? ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ರಾ? ನಾನು ಮನೇಲಿ ಇರ್ತೀನಿ ಪುಟ್ಟಿ, ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನೂ ಆಗಿಲ್ಲ, ಅದಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ. ಅಯ್ಯೋ ಆಂಟಿ, ಹಾಗ್ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ರು ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನಾಯ್ತು ನಿನ್ಗೆ, ಮಂಕಾಗಿದ್ದೀಯಲ್ಲ ಟೀಚರ್? ಮುಟ್ಟು ಶುರು ಆಯ್ತು ಅಂದ್ರೆ ಹೊಟ್ಟೆ ನೋವು ಬರುತ್ತೆ, ತುಂಬಾ ಬೇಜಾರು. ಇದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಕಳಿಗೂ ಹದಿಹರೆಯಕ್ಕೆ ಬರ್ತಾ ಇದ್ದ ಹಾಗೆ ಮುಟ್ಟು ಶುರು ಆಗುತ್ತೆ. ನಂಗೆ ಓದಲು ಆಸಕ್ತಿನೇ ಇಲ್ಲ. ನೋಡ್ಬಿಟ್ಟಿ, ನಿಮ್ ಮನೆ ಹತ್ರ ಇರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋಗು, ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಆಪ್ತ ಸಮಾಲೋಚನೆ ಮಾಡಿ ನಿನ್ನ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಕೊಡ್ತಾರೆ. ಹದಿಹರೆಯದ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಉಚಿತವಾಗಿ ಪರಿಹಾರ ಸಿಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅಭಿಯಾನ ಜನವರಿ 3, 2022 15 ಫೆಬ್ರವರಿ 2022 ಎರಡು ವಾರದ ಕೆಮ್ಮು ಕಫ ಸಂಜೆ ವೇಳೆ ಜ್ವರ ಇದೆಯೇ ಟಿಬಿ ಇರಬಹುದು ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳಿ ಟಿಬಿಗೆ ಪರೀಕ್ಷೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ